ಯುತ್ತಕ್ಕೆ ಬೆಳೆ ಯಾವುದು ಬರಂಗಿಲ್ಲ ಸರ್. ಅದರ ಏನು ಗಟ್ಟರ್ ಹೊಡೆದು ಅದರಲ್ಲಿ ಮಣ್ಣು ತುಂಬಬೇಕು, ಕೆಂಪು ಮಣ್ಣು ತಂದು ಕೆಂಪು ಹಳದಲ್ಲಿ ಮಣ್ಣು ತಂದು ತುಂಬಿ ಅದನ್ನ ಔಷಧ ಅದು ಒಂದು ಒಳ ಗೊಬ್ಬರ ಅಂತ ಇಂಥ ಕೈ ಗೊಬ್ಬರ ಒಗೆದಕ್ಕಿರಂದ್ರೆ ಅದು ಹಚ್ಚಿ ದ್ರಾಕ್ಷಿನೇ ನಮ್ಮಲ್ಲಿ ಉಪಯೋಗ ಬರ್ಬೋದು. ಅಂದರೆ ನೀವು ಒಂದು ಆ ಮಡ್ಡು ಜಮೀನನ್ನು ಯಾವ ರೀತಿ ಅದನ್ನು ಅದಕ್ಕೆ ಟರ್ನ್ ಮಾಡಿಕೊಂಡ್ರೆ, ನೀವು ದ್ರಾಕ್ಷಿ ಬೆಳೆಯೋಕ್ಕೆ ಯಾವ ರೀತಿಯಾಗಿ ಅದನ್ನು ಚೇಂಜ್ ಮಾಡಿಕೊಂಡ್ರಿ ಅಂತ? ಚೇಂಜ್ ಮಾಡ್ಕೊಳ್ಬೇಕೇನಂದ್ರೆ ಸರ್, ಅವು ನಮಗೆ ನಾವೊಂದು ಜಾಗದಾಗ ಹೋಗಿರೋದ್ರೆ ನೋಡ್ಕೊಂಡು ಬಂದೇವ್ರಿ ಸರ್. ಅವು ಹೆಂಗೆ ಮಾಡಿದ್ರೆ ಹೆಂಗೆ ಆಗ್ತದೆ ಅನ್ನೋದು, ಯಾವ ವಾತಾವರಣಕ್ಕೆ ಯಾವ ಬೆಳೆ ಯಾವ ವಾತಾವರಣ ಹೆಂಗೆ ಬರ್ತದೆ ಮಾಡ್ಕೊಂಡು ನಂತರ ನಾವು ಬಂದು ನಾವು ಪ್ರಯೋಗ ಮಾಡ್ಕೊಂಡಿರೋದ್ರೆ ನಾವು ಹಚ್ಚಿದ್ದೆವು, ನಮ್ಮಲ್ಲಿ ಸಕ್ಸಸ್ ಆಗಿತ್ತು ಸರ್. ಸಕ್ಸಸ್ ಆದಂತರ ಮುಂದೆ ನಮಗೆ ಒಂದು ಎಕರೆಯಕ್ಕೆ ಇಲ್ಲಂದ್ರೆ ಕೆಮ್ಮಿತ 4-5 ಟನ್ ಮನೆಗೆ ತೆಗಿತೇವ್ರಿ ಸರ್. 4-5 ಮನೆಗೆ ತೆಗಿತೇವ್ರಿ. ಇದು ಮಾರ್ಕೆಟ್ ಅಂದ್ರೆ ಒಂದು 10-15 ಟನ್ ಅದು ಮಾರ್ಕೆಟ್ ಕುಡ್ದೈತಾರ 10-15, ಅದೇನೋ ನಮ್ಗೆ ಸರಿ ಅನ್ಸಲ್ರಿ. ಯಾಕಂತ ಕೇಳ್ರಿ, ಒಂದು ಅರ್ಧ ಬಿಡುದು ಅರ್ಧ ಉಯ್ದು ಅದು ಆಗ ಸರಿ ಅನ್ಸಲ್ಲ. ಸುಮ್ಮ ಒಟ್ಟು ಮನಕ್ಕೆ ಮಾಡೋದು ನಾವು ಥರ ತೆಗೆದೇವ್ರಿ ಸರ್. ಅದೇನೋ ನಮ್ಗೆ ಅಂದ್ರೆ ಉಪಯೋಗ ಆದ್ರಿ ಸರ್. ಒಂದು ಮಳಿದು ಹಂಗೆ ಹಿಂಗೆ ವಾತಾವರಣ ಇದ್ರೆ ಹೈರಾಣ ಅದ, ಮತ್ತೆ ಒಂದು ವರ್ಷ ಹಂಗೆ ಬರ್ತೈತಿ, ಒಂದು ವರ್ಷ ಹಂಗೆ ಆಗ್ತೈತಿ, ಅದೊಂದು ನಮ್ಗೆ ಸಮಸ್ಯೆ ನೀರಿಂದ ಒಂದು ಅಷ್ಟೇ. ಅಂದರೆ ವರ್ಷದಲ್ಲಿ ಎಷ್ಟು ಬರ್ಬೋದು ಅಂತ ತಮ್ಮ ಒಂದು ಅಂದಾಜಿನ ಮಟ್ಟಕ್ಕೆ ಕೇಳೋದಾದ್ರೆ ವರ್ಷಿಗೆ ಒಂದು ಎಕರೆಗೆ 6-8 ತನಕ ಆಗ್ಬೋದು ರೀ. ಅಕ್ಕ ಅಂದರೆ ಆ ದ್ರಾಕ್ಷಿನ ನೀವು ಯಾವ ರೀತಿ ಬೆಳಿತೀರ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಜನರಿಗೆ ಕೊಡೋಕೆ ಇಷ್ಟಪಡ್ತೀನಿ. ಹೌದು ರೀ, ಬಡ್ಡಗ ಚೇರಿ ಹೊಡಿತೇವೆ ಸರ್. ಮೊದಲು ತಳ ಹಚ್ಚೋದು ಮುಂದೆ ಚೇರಿ ಹೊಡೆದಕ್ಕಿರೋ ಅದ್ರಾಗ ಏನದ ಕೆಂಪು ಮಣ್ಣು ಅಂತ ಇಂಥ ಮಣ್ಣು ತಂತ ತುಂಬಿದ್ರು. ತುಂಬಿ ಅಂದ್ರೆ ಮುಂದೆ ಒಂದು ಸ್ವಲ್ಪ ಬೇನ್ ಫಳಿ ಹೋಗಿದ್ದಾರೆ ಒಳಗೆ, ಅದಕ್ಕೆ ಕೈ ಯಾವ್ದಾರು ಬೇರೆ ಹುಳ ಅನ್ನೋ ಕೊರಿ ಬಿಡದು ಚಡಿಕ ಅದಕ್ಕೆ ತಂದಕಿರಂದ ಕೆರೆ ಮುಚ್ಚಿಕಿರಂದಾಗ ಒಳಗೊಂದು ಬುಟ್ಟಿ ರಾಸಾಯನಿಕ ಗೊಬ್ಬರ ಹೋಗಿದ್ದವ್ರು, ತಿಪ್ಪಿ ಗೊಬ್ಬರ ಒಗದಂತರ ಒಂದು ಜರ ಗಾರಿ ಮಾಡಿಕಿರಂದ ಡ್ರಿಪ್ ಹಾಕಿ ನೀರು ಬಿಟ್ಟಿಕೊಂಡು ಅದರ ಅಗಿ ಹಚ್ಕೊಂಡಿಕಿರಂದ್ರೆ ಮುಂದೇನದು ಅದು ಉಪಯೋಗ ಮಾಡಿದೇವ್ರಿ. ಗಿಡ ಮುಂದೆ ಪಸಂದ ಬತ್ತಿರಿ ಮುಂದೆ ಬಂದಕ್ಕಿರ ನಾವು ಡೊಗ್ರೆ ಜೊತೆ ಇರ್ತಿದ್ರು. ಅದು ಮುಂದೇನದ ಒಂದು 6 ಮ್ಯಾಗ ಅದು ಕಣ್ಣು ಕಟ್ಕೊಂಡೇವ್ರಿ. ಕಣ್ಣು ಕಟ್ಕೊಂಡು ಮ್ಯಾಗ ಏರ್ಸ್ಕೊಂಡೇವ್ರಿ. ಮ್ಯಾಗ ಏರ್ಸ್ಕೊಂಡಿಕಿರಂದ ಇಂದ ಅದಕ್ಕೆ ಉಲಾಂಡ ಮಾಡ್ಕೊಂಡಿಕಿರಂದ ನಾವು ಕಡ್ಡಿ ಮಾಡ್ಕೊಂಡಿಕಿರಂದ ಅದನ್ನದ ಮುಂದೆ ಬಡ್ಡಕಂದ್ರೆ ಹಾರನ್ನದ ರಕ್ಷಣಕ್ಕೆ ಯಾವಾಗೂ ಒಪ್ಪರ್ಸ್ಕಿರಂದ ಇದು ಮಾಡಿಬಿಟ್ಟಿದ್ದಾರೆ. ಅಂದರೆ ಈ ಕೃಷಿ ಮಾಡೋಕ್ಕೆ ತಾವು ಒಬ್ಬರೇ ಮಾಡೋಕ್ಕಾಗಲ್ಲ, ಈ ಒಂದು ಕೃಷಿ ಮಾಡೋಕ್ಕೆ ಯಾರ್ಯಾರು ನಿಮ್ಮ ಜೊತೆಗಿದ್ದಾರೆ? ನಮ್ಮಲ್ಲಿ ಒಂದು 4-5 ಜನರು ಸರ್. ಇವಾಗ ನಮ್ಗೆ ಅಕಸ್ಮಾತ್ ಮೀರ್ಲಿಕ್ಕೆ ಅಂದಿದ್ದು ಕೆಲಸ ಅದು ನಮ್ಗೆ ವರ್ಕೌಟ್ ಆಗ್ತದೆ ಸರ್. ಒಂದು 2-4 ತೋಣಿಕಿರೋ ನಾವು ಒಪ್ಪ ಇದು ಮಾಡ್ತಾರೆ ಬೆಳಿಗ್ಗೆ ಮೀನು ಬಂದಕ್ಕೆ. ಅದ ಟೋಟಲಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಸಹಕಾರ ಇದೆ, ನೀವು ಯಾರ್ಯಾರು ಮಾಡ್ತೀರಾ ಈ ಜಮೀನು ಕೃಷಿಗಳನ್ನು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನಾವು ವರ್ಸಂತ್ರಿ, ನಮ್ಮ ಮನೆಯವ್ರ ಸಂತ್ರಿ, ನಮ್ಮ ತಮ್ಮವರು ನಮ್ಮ ತಮ್ಮವ್ರ ಮನೆಯವ್ರವ್ರು ಸರ್. ನಮ್ಮಲ್ಲಿ 4 ಜನ ಅಯ್ಯ ಉಳಿಕಿದ ಒಂದು 4 ಹೆಚ್ಚು ಎಮರ್ಜೆನ್ಸಿ ಬಂದಾಗ ರಟ್ಟಿ ತೊಗೊತೇವ್ರಿ. ಉಳಿಕಿದೊಳಗೆ ತೊಳಲ್ರು ಅವ್ರು ತೊಗೊಂಡಿಕ್ರಿ, ನಾವು ಕೆಲಸ ಮಾಡ್ಕೊಂಡಿಕ್ರಿ, ಅದು ಅದು ಆ ಟೈಮ್ಗೆ ತಪ್ಪಾದಾಗ ಟೈಮ್ಗೆ ಮಾಡ್ತೇವೆ. ಅಕಸ್ಮಾತ್ ನಮ್ಗೆ ಮಳೆ ಮಳೆಗಾಲ ಚಳಿಗಾಲ ಹಂಗೆ 10 ಕೋಟಪ್ಪ ಅಂದ್ರೆ ರಾತ್ರಿ ಸುದ್ದಿ ಔಷಧ ಎದ್ದು ಹೊಡಿಬೇತೇವ್ರು. ನಾವು ಮೇಲೆ ಅಷ್ಟು ಸತ್ಯ ಆಗಿದೆ ನಮ್ಗೆ ಹೊಡಿಬೋದು. ಆಯ್ದು ಆಳುಗಳ ಮ್ಯಾಗ ಕುರಟಾಗಾರ ಸರ್. ಅದು ನಾವು ಮನೆಯವ್ರು ಸ್ವಂತ ಮಾಡ್ತೇವೆ ಹೇಳಿಕಿರಂದ್ರೆ ಆತಿದ್ದೀರಿ ತಗೋದು ಅಷ್ಟು ಬೆಳೆ ಬರ್ತಾ ಇಲ್ವರಿ ಇಲ್ಲಾರು ಬರಂಗಿಲ್ಲ. ನೀವು ಯಾಕೆ ಮನೆಯವರೇ ಮಾಡಬೇಕು ಅನ್ನೋದು ಒಂದು ಮನಸ್ಸಿಗೆ ಅನ್ಕೊಂಡು ಮಾಡಿದ್ರೆ ನಮ್ಗೆ ಉಪಯೋಗ ಸರ್. ರೈತರು ನಾವು ಮಾಡ್ಲಿಕ್ಕೆ ನಮ್ದು ಇದ್ರ ಬಿಟ್ಟು ಏನಾಗ ಸರ್, ನಾನು ಇಲ್ಲ ಉಪಯೋಗ ಇಲ್ಲ. ನಾವೇಗೆ ಮಾಡಬೇಕು ಇದು ನಮಗೆ, ಇದು ನಮ್ಗೆ ಮಾಡ್ದಕ್ಕೆ ನಮ್ಗೆ ಮುಂದೆ ನಮ್ಗೆ ಎಟ್ಟೆ ಇರೋಕ್ಕೆಲ್ಲ ಬರ್ತದೆ ಅನ್ನೋದು ನಮ್ಮ ಅಂತೇಳಿ ಇದು ಐತೆ ರೀ. ಮತ್ತೆ ಹಿಂದೆ ಹಂಗೆ ಹಿಂಗೆ ಮಾಡಿದ್ರೆ ಅದು ದ್ರಾಕ್ಷಿನ ಮೊದಲು ಹಚ್ಚಬಿಡಿದ್ರಿ, ನಾವು ತರಬಿಡಿದ್ರಿ. ಉರುಳಿ ಮುಕ್ಕಣಿ ಬೆಳೀತಾರಲ್ಲ ಅವು ಹಂಗೆ ಹಂಗೆ ಬೆಳೆದಂಗೆ. ಯಾಕಂದ್ರೆ ನಾವೊಂದು ಹಂತಕ್ಕೆ ಬಂದಿಗೆ ಅಂದ್ರೆ ಎಲ್ಲ ಆ ಕಡೆ ಕಡೆ ನೋಡ್ಕೊಂಡಿಕ್ಕಿರಂದ ಇವರು ಅವರೆಲ್ಲ ಹಿಂಗ್ರಿ ಹಿಂಗ್ರಿ ಅಂತ ಎಲ್ಲ ಇವರು ಒಂದು ಮೈತಿ ಆ ಕಡೆ ಕಡೆ ಇದು ಮಾಡ್ತಾರೆ. ಎಲ್ಲರೂ ಒಂದು ಕೂಡಿಕಿರೋದು ಒಂದು 4-5 ರೈತರ ಶಿಸ್ತಾಗೆ ಇಲ್ಲಿ ಮಾಡಿಕೊಂಡು ಬೆಳೆ ಮಾಡುತ್ತಿದ್ದಾರೆ ಸರ್. ಅದೇ ರೀತಿ ಇದು ದಾಳಿಂಬೆ ಕೂಡ ಬೆಳೆದ್ರಿ ಅಂತ ಹೇಳಿದ್ರಿ ನಿಮ್ಮ ಜಮೀನಲ್ಲಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಿ. ದಾಳಿಂಬ್ರಿ ಅಂದರೆ ಅವರದ ಜೆಸಿಬ್ರಿ ಗಟ್ಟರ್ ಹೊಡಿಸ್ತೀವಿ ಸರ್. ಜೆಸಿರು ಗಟ್ಟರ್ ಹೊಡಿಸ್ಕಿರಂದ ಅವ್ರದ ಹೋಗೋದ್ರ ಮಣ್ಣು ಹರಿಗಿಂದ ಆ ಕಡೆ ಕಡೆ ಮಣ್ಣು ಜಗ್ಗಿರಂದ್ರೆ ಅದ್ರಾಗ ಒಂದು ಬಿಟ್ಟು ತಿಪ್ಪಿ ಕಣ ತೊಗಸಿದ್ರೆ ಅಂದ್ರೆ ಒಗದಕ್ಕಿರಂದ ಅವು ತೆರವು ತಂದು ಅಗಿ ತಂದೇವ್ರಿ. ಅವು 20 ಒಂದು ಅಗಿ ತೊಗೊಂಬಂದೇವ್ರಿ. ತಾನು ಚಲೋ ಅಗಿ ತೊಗೊಂಬಂದಿರೋ ಅದಕ್ಕೆ ಯಾರು ಇರ್ಬಾರ್ದು ಹಂಗೆ ಇರ್ಬಿಡ್ತದೆ ಅವ್ರು ಹೇಳ್ತಾರೆ. ಚಲೋ ಅಗಿ ಒಬ್ಬರ ತಂದಕಿನ್ನ ಯಾರು ಕುಣಿ ಹೊಡೆದಕ್ಕಿಂದ ಹಚ್ಚಿಕಿನ್ನದ ಮುಂದೆ 6 ಇದು 18 ಅದು ಕಾಯಿ ಚಟ್ನಿಗೆ ಬತ್ತರಿ ಗಿಡ ರೀ ಬೆಳೆಸ್ಕೊಂಡಿಗಿಂದ ಅಂದ್ರೆ ವ್ಯವಸ್ಥೆ ಮಾಡಿದ್ರೆ ಅಷ್ಟು ಅಲ್ಲಿಗೆ ಬರೋದು 18 ಕಾಯಿ ಹಿಡಿಯೋಕೆ ಬರ್ತಿದ್ರು ಸರ್. ಅದಕ್ಕೆ ಕಾಯಿ ಹಿಡಿದೇವ್ರು ಹಿಡ್ಕೊಂಡಿಕಿರಂದ ಅವಕ್ಕೆಲ್ಲ ಔಷಧ ಹಾಕೊಂಡು ಹಂಗೆ ಕೀಟನಾಶಕ ಅವು ಹೊಡ್ಕೊಂಡಿಕಿರಂದ ಮುಂದೆ ಒಂದು ಹಂತಕ್ಕೆ ತಂದಿಕಿರಂದ ಬೆಳೆ ನಿಂದಿರ್ಸಿರು ಸರ್. ಅಂತಂದ್ರೆ ನೀವು ದಾಳಿಂಬೆಗೆ ಈ ರಸಗೊಬ್ಬರಗಳು ಹಾಕ್ತಿರೋ ಅಥವಾ ಜೈವಿಕ ಗೊಬ್ಬರಗಳು ಹಾಕ್ತಿ ಏನ್ರಿ? DAP ಮತ್ತು ಇಂದ ಯೂರಿಯಾ ಇಂಥ ಒಂದು ಇಂದ ಪೊಟ್ಯಾಶ ಬೋರಾನ ಇಂದ ಇದು ವಿಲೇಜ ಇಂಥ ಒಂದು 8 ಕಾಂತಿಗೆಲ್ಲ ಜಿಂಕ ಫೇರ ಮ್ಯಾಗ್ನೇಸಿಯಮ್ ಎಲ್ಲ ಈ ವ್ಯಾಪಾರಿಸ್ತೇವೆ ಯಾವ್ಯಾವ ಘಟನೆ ಅವೆಲ್ಲ ಕಂಬ ನೋಡಿದಕ್ಕೆ ಅದೆಲ್ಲ ವ್ಯಾಪಾರಿಸ್ತೇವೆ ಕೂಡಿಸಿ. ಇತ್ತೀಚಿನ ದಿನಕ್ಕೆ ಹೆಚ್ಚಾಗಿ ನಾವು ಇದು ಜೈವಿಕ ಗೊಬ್ಬರ ಮತ್ತು ಆಮೇಲೆ ತಿಪ್ಪೆ ಗೊಬ್ಬರಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾರೆ, ನೀವು ಯಾಕೆ ಅದೇ ಅದು ಆ ಗೊಬ್ಬರನ ನೀವು ಯಾಕೆ ಹೆಚ್ಚು ಬಳಸ್ತಾ ಇದ್ದೀರಾ ಸರ್? ಪುರಾಟ ಅಲಕ್ಕೆ ಸರ್, ಇದು ತಿಪ್ಪೆ ಗೊಬ್ಬರ ಬದುಕ ಸರ್ ಕಮ್ಮಿಗೆ ಸರ್, ಈಗೆಲ್ಲ ಜಮೀನಾಗ ಸರ್ ಎಲ್ಲ ದನಗಳಿಗೆ ಒಟ್ಟೆ ಜಾಗನೇ ಇಲ್ಲರಿ ಒಟ್ಟೆ ಹೇಳಕ್ಕೆ, ಈಗ ಅಟ್ಟೆ ಎರಡು ಮೂರು ಅದಾವ್ರಿ ಅಟ್ಟೆ ತಿಪ್ಪೆ ಗೊಬ್ಬರ ತುಸುಗೊಂಡತ್ತೆ ರೀ ಅಂದ ಪುರಾಟ ಆಗದ್ರೆ ಅದಕ್ಕೆ ಅಂದ್ರೆ ಒಂದು ಸುಮ್ಮ ಯಾವಾಗಾರ ವಾಪರಿಸ್ತೀರ ಅದು ಮತ್ತು ಗಾವಂತ್ರಿ ಅದು ಇದು ಹೆಚ್ಚಿಗೆ ವಾಪರಿಸ್ತೀರ ಅವನದ್ರೆ ಬದುಕಿನ್ರಿ. ಈ ಇದರಲ್ಲಿ ಬರ್ತಕ್ಕಂಥ ಇಳುವರಿ ಎಷ್ಟು ದಾಳಿಂಬೆ ಇಲ್ಲಿ ನಿಮಗೆ? ದಾಳಿಂಬೆ ಇರೋರಿ ಒಂದು ಎಕರೆ ಎಕರೆ ಇಲ್ಲಾಂದ್ರೆ ಕಮ್ಮಿ ಕಮ್ಮಿ ಇಲ್ಲಾಂದ್ರೆ ಎರಡು ಮೂರು ತನಕ ಆತಾರೆ ಒಂದು ಎಕರೆ ಎಕರೆ. ಹ್ಞೂ, ಅದು ಎಷ್ಟು ಎಕರೆ ಬೆಳಿತೀರಿ? ಅದೊಂದು ಅಡಿ ಚಕ್ಕರ ಸರ್ ಸರ್ ಹೆಕ್ಟರ್ ಒಂದು ಹೆಕ್ಟರ್. ಮತ್ತು ಅದರಲ್ಲಿ ನಿಮ್ಮ ಒಂದು ಮಾರುಕಟ್ಟೆ ವ್ಯವಸ್ಥೆ ಏನೇನು ಮಾಡ್ಕೊಂಡಿದ್ದೀರಾ ಅಂತ? ಮಾರುಕಟ್ಟೆ ಸದ್ರ ಸರ್ ಅವರು ಇಲ್ಲಿಗೆ ಬರ್ತಾರೆ ಸರ್, ಬಾಗೋಣ ಸರ್, ಬಾಗೋಣ ಬಂದು ಇಲ್ಲಿದ್ದೇ ಬಾಂಧಕಿಂದ ಹೊಟ್ಟಾಗಿ ಇಟ್ಟಿಟ್ಟ ತಳಗಿಂದ ಮುಗಿತಾರೆ ಸರ್. ಮುಗಿಲಿಕ್ಕೆ ಅಂದ್ರೆ ಮಾರ್ಕೆಟ್ಗೆ ಅಂದ್ರೆ ನಾವು ಸ್ವಂತ ಒಯ್ದಿಕ್ಕಿರ ಅಂದ ಮಾರ್ಕೆಟ್ನ ಹೋಗ್ತೀರ ನಾವು ಇದು ಕುಡಿತೇವೆ ಸರ್. ಯಾವ ಮಾರ್ಕೆಟಿಗೆ ನೀವು ಹೋಗೋದು? ಈ ಸೋಲಾಪುರ ಬೆಂಗಳೂರು ಸರ್ ಇಂಥವೆಲ್ಲ ಮಾರ್ಕೆಟ್ಗೆ ಇದು ಮಾಡಿ ಒಪ್ಪರಿಸ್ತೀವಿ ರೀ. ಇಂದ ಅಲ್ಲಿ ಅನ್ಸು ಅವರು ಹಂಗೆ ಹಿಂಗೆ ಮಾರ್ಕೆಂದು ಅವರು ಡೈರೆಕ್ಟ್ ಇದು ಮಾಡಿಸ್ತಾರೆ. ಅವರು ಒಂದು ಸ್ವಲ್ಪ ನಮಗೆ ತೊಂದ್ರೆ ಕೂಡ ಇದ್ರೆ ಬಿಡು ಒಯ್ದು ಮಾಲು ಒಯ್ದು ಡೈರೆಕ್ಟ್ ರೈತರು ಕೊಟ್ಟಿಗೆದಿರಿ ಅವರು ಒಂದು ಮಾಡ್ತಾರೆ ರೀ, ಮಾಡೋಕಲಕ್ಕೆ ರೈತರು ನಿರ್ವಹಣೆ ಇಲ್ಲದೆ ಒಯ್ದು ಕೊಡಬೇಕಾಗಿದೆ ಅಷ್ಟೇ. ನೀವು ಖರ್ಚು ಕಳೆದು ಎಷ್ಟು ನಿಮಗೆ ಆದಾಯ ಬರುತ್ತೆ ಅಂತ ಹೇಳ್ತೀರ? ಖರ್ಚು ಬರುತ್ತೀರಿ ಸರ್, ಖರ್ಚು ಬರ್ತದೆ ರೀ. ಖರ್ಚಿನ ಅದು ರೈತರಿಗೆ ಏನದು ಖರ್ಚು ಅಟ್ಟೆ ಅದ ತುಟ್ಟಿನ ಅಟ್ಟೆ ಲಾಭ ಅಟ್ಟೆ ಅದ ಖರ್ಚು ರೀ, ಅದು ಏನು ರೈತರು ವಿಚಾರ ಮಾಡಲ್ಲ ರೀ. ಹಾಂ ರೀ, ಖರ್ಚು ಬರ್ತದ್ರ ಸಂಗತಕರ ಒಂದು ಒಂದು ಎಕರೆದಿಂದ ಇಲ್ಲಾಂದ್ರೆ ಒಂದು ಈಗ ನಮ್ಮ ಒಂದು ಹೆಕ್ಟರ್ ಅಂದ್ರೆ ಅದಕ್ಕಿಲ್ಲ ಅಂದ್ರೆ ಒಂದು ಏಳೆಂಟು ಲಕ್ಷ ಆಗ್ಬೋದು ಸರ್ ಈಗ ಒಂದು ಲೆಕ್ಕಿಲ್ಲಿ. ಅಂದರೆ ನಿಮಗೆ ಏಳೆಂಟು ಲಕ್ಷ ಆದಾಯ ಇದೆ ಅಂತ ಹೇಳ್ತೀರ? ಏಳೆಂಟು ಲಕ್ಷ ಆದರೂ ಸುದ್ದಿ ಅದರಿಂದ ಲಾಗೋಡಿ ಇಲ್ಲಾಂದ್ರೆ ಎರಡು ಮೂರು ತನ್ನ ಬರ್ತಾರೆ ಲಾಗೋಡಿ. ಎಷ್ಟು ರೈತರಿಗೆ ಎಷ್ಟು ಹೈರಾಣ ಅಲ್ಲಿ ಹಿಡಿದುಕೊಂಡು ಬರ್ಬೇಕಾದ್ರೆ ಅಷ್ಟು ಎರಡು ಮೂರು ತನ್ನ ಲಾಗ ಖರ್ಚು ಬರ್ತದೆ. ನೀವೇನೇನು ಪರಿಕರಗಳನ್ನ ಇಟ್ಕೊಂಡಿದ್ದೀರಿ ಈ ಕೃಷಿ ಮಾಡ್ತೀನಿ ಅಂತೀರ? ಈ ಟ್ಯಾಕ್ಟ್ರು ದನಗಳನ್ನು ಉಪಯೋಗಿಸ್ಕೊಳ್ಳೋದು ಯಾವ ರೀತಿ ಮಾಡ್ತೀರ? ಈ ದನಗಳು ಸಾಕಿದ್ರೆ ಒಂದು ನಾಲ್ಕು ಕಾಂತ ಹೊಡೆತ ತಿಳ್ಕಿರಂದ್ರೆ ದನಗಳು ಸಾಕ್ತೀವಿ ರೀ, ಆಡುಗಳು ಸಾಕ್ತೀವಿ ರೀ, ಎಮ್ಮಗಳು ಇರ್ತಾವೆ ರೀ, ಎಲ್ಲ ಥರ ಒಂದು ಅಂದ್ರೆ ಅವಕ್ಕೆ ಬಿಟ್ಟೆವಪ್ಪ ಅಂದ್ರೆ ನಮ್ಗೆ ಇದೆಲ್ಲ ಇಲ್ಲಿ ಹೈರಾಣ ಅಂತ ತಿಳ್ಕೊಂಡು ಅವ್ಕೆ ಹಂಗೆ ಹಿಡ್ಕೊಂಡು ಜೋಗಿ ಹಿಡ್ಕೊತೀವಿ ನಾವು ಇದ್ದೇವೆ ರೀ. ಹಂಗೆ ಅವ್ರದ್ದಿಂದೇ ಕಾಂತ ಹೊಂಟಿದ್ರಿ ಅವ್ರಿಗೆ ರೇಷನ್ ಗೊಬ್ಬರ ಇಲ್ಲ ಅವು ಮಾಡಿದವ್ರು ನಾವು ಸರ್ಕಾರಿ ಗೊಬ್ಬರ ತಂದ್ರೆ ಅವ್ರು ಏನೇನೇ ಜೀವ ಇಲ್ಲ ಅದಾಗ ನಾಲ್ಕದಿಂದ ಇರ್ತೈತ್ರಿ, ನಮ್ಮ ಮುಂದೆ ನಾಲ್ಕದಿಂದ ಹೋಗಿಬಿಡ್ತದೆ ಅದು ಉಪಯೋಗ ಇರೋದು. ಇದೇನಿದೆ ಇದೇ ತಳದ ಕಾಂತಿನ ಇದೆ ತಿಪ್ಪಿ ಕಾಂತಿ ಚಲೋ ಇರೋದಕ್ಕೆ ವಾಪಸ್ಲಕ್ಕೆ. ಮತ್ತು ಈ ಎಮ್ಮೆ ಎಲ್ಲ ಸಾಕಿದ್ದೀನಿ ಅಂತ ಹೇಳಿದ್ರಿ, ಅದರಿಂದ ಏನಾದ್ರು ಉತ್ಪಾದನೆ ನೀವು ತೆಗಿತಾ ಇದ್ದೀರಾ? ಏನು ಸರ್ ಹಾಲಿಂದ ಉಪ್ಪು ಸರ್ ಹಾಲು ಮನೆಗಿಟ್ಟಾಯ್ತ್ರಿ, ಉಳ್ಳಾಗ ಹಾಕ್ಲಿಕ್ಕಿಟ್ಟರೆ ಆಯ್ತ್ರಿ, ಎಮ್ಮಗಳದಂತ ನಾಲ್ಕು ಎಮ್ಮಗಳು ಇದ್ದರೆ ಅಂದ್ರೆ ಹೇಳ್ತೇನೆ ಇಷ್ಟ. ಮೇಕೆ ಕೂಡ ಸಾಕಾಣಿಕೆ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ, ಅದರಲ್ಲಿ ಏನೇನಾದರೂ ನೀವು ಅದ್ರ ಜೊತೆಗೆ ಕೃಷಿ ಜೊತೆಗೆ ಇವೆಲ್ಲ ಅಂತಂದರೆ ಹೈನುಗಾರಿಕೆ ಮಾಡೋದಾಗಲಿ ಆಮೇಲೆ ಪ್ರಾಣಿಗಳನ್ನು ಸಾಕೋದಾಗಲಿ ಅದರಿಂದ ಏನಾದರೂ ಲಾಭ ಗಳಿಸ್ತಾ ಇದ್ದೀರಾ ನೀವು? ಮತ್ತು ಅದ್ರ ಉತ್ಪನ್ನ ಆಗ್ತಾರೆ ಹಿಂಗೆ ಬದಕಂದ್ರೆ ಎಮ್ಮಿದ ಅಂತಾರೆ ಬರೀ ಹಾಲಿನ ಅಟ್ಟೆ ಆತಾರೆ, ಹೆಂಡಿ ದೊಟ್ಟೆ ಆಗ್ತದ್ರಿ, ಹೆಂಡಿ ಕಲಾಗಿ ಅದು ಎಮ್ಮಗಳು ಸಾಕ್ತದೆ ರೀ, ಯಾಕಂದ್ರೆ ಅದು ಜರ ಹೆಚ್ಚಿಗೆ ಇದು ಇರ್ತದಕ್ಕಿಂತ ದನಗಳದ ಏನಾದ್ರು ಉತ್ಪನ್ನ ಅನ್ನೋದು ಸುಮ್ಮ ಅಟ್ಟೆ ಅದ್ರ ಪುರಿತ ಹೆಂಡಿ ಪುರಿತಿ ನಾವು ಗಾವಂತರಿಗೆ ಚಲೋ ಇದೆ ಗಾವಂತರ ಬರ್ತದೆ ತಿಳ್ಕೊಂಡು ಅದು ಜವರ್ ಬದಕ ಅದು ಕಟ್ತಾರೆ ರೀ. ಮತ್ತು ನೀವಂತೂ ಈ ಕೃಷಿ ಜಮೀನಲ್ಲಿ ಕೃಷಿ ಮಾಡ್ತೀರ, ಮತ್ತು ನಿಮ್ಮ ಮುಂದೆ ಪೀಳಿಗೆ ಅಂದರೆ ಮಕ್ಕಳಿಗೂ ನೀವೇನು ಮಾಡ್ತೀರಾ ಅಂತ? ನೀವು ಮಕ್ಕಳಿಗೆ ಶಿಕ್ಷಣ ಇರ್ರಿ ಅಂದರೆ ಅವರು ಜಮೀನು ಮಾಡಬೇಕು ಅಂತನೋ ಅಥವಾ ಶಿಕ್ಷಣ ಪಡೆದು ಅವ್ರು ಬೇರೆ ಕೆಲಸ ಮಾಡಬೇಕು ಅಂತನೋ ತಾವು ಒಂದು ಬೇರೆ ಕೆಲಸ ಮಾಡ್ಬೇಕಂತ ಹಿಂಗೆ ವಿಚಾರ ಹಾಕ್ರಿ, ಆದರೂ ಸರಿ ರೀ ಹೊಡಿಕಂದ್ರೆ ಬಂದು ರೈತರು ನಮ್ಮ ನೋಡ್ಕೊಂಡು ಹೊಲಕ್ಕೆ ಕೆಲಸಕ್ಕೆ ಹಚ್ಚಿಬಿಡು, ಶಾಲೆ ಶಿಕ್ಷಣ ನಂತರ ಮಾಡಬೇಕ್ರಿ ಅವ್ರಿಗೆ ಶಿಕ್ಷಣ, ಅವ್ರ ದೈವ್ರಿ ಮುಂದೆ ಶಿಕ್ಷಣ ಮಾಡ್ಕೊಂಡು ನಾವು ಅಷ್ಟು ಜನಗಳು ಆಡಿಕಂದ್ರೆ ಸುದ್ದಿ ಈ ಕಡೆ ಆ ಕಡೆ ಜಗತ್ತಿರಂದ್ರೆ ಆ ಕಡೆ ಮಾಡಿಸ್ತಾರೆ ಸರ್, ಆ ಕಡೆ ಆಡಿಕಂದ್ರೆ ಬಂದು ಶಿಕ್ಷಣ ಇಲ್ಲಿ ಇದು ಶಿಕ್ಷಣ ನಮ್ಮದು ಕೊಡೋದ್ರಿ ಅವ್ರಿಗೆ ರೈತರ ಬಗ್ಗೆ. ನಿಮ್ಮ ಒಂದು ಆಸಕ್ತಿ ಅಂದರೆ ಇತ್ತೀಚಿನ ದಿನದಲ್ಲಿ ಎಷ್ಟೇ ಹೋದ್ರೂ ಕೆಲಸ ಬೇರೆ ಕಡೆ ಹೋದ್ರೂ ಅಷ್ಟು ಸಂಬಳ ಸಿಗಲ್ಲ, ನೀವು ಹೇಳ್ತಕ್ಕಂಥ ಸಂಬಳ ಸಿಗಲ್ಲ, ಹಾಗಾಗಿ ನೀವು ನಿಮ್ಮ ಮಕ್ಕಳಿಗೆ ಕೃಷಿ ಮಾಡ್ರಪ್ಪ ಅಂತ ಹೇಳೋದು ಅಥವಾ ಏನು ಇಲ್ಲ ಓದಿ ಅಂತ ಓದಿ ಬೇರೆ ಕೆಲಸ ಹೋಗಿ ಅಂತ ತಮ್ಮ ಒಂದು ಅನಿಸಿಕೆ ಅನಿಸಿಕೆ ಈಗ ನಮಗೆ ಸರ ರೈತರು ಇದು ಇದು ಕೃಷಿ ಅಂತಾರೆ ಇದು ಎಲ್ಲಕ್ಕೂ ಒಳ್ಳೇದು ಆಗುತ್ತೆ, ಎಲ್ಲಕ್ಕಿಂತ ಹೆಚ್ಚಿನ ಇದು ಇದು ರೀ, ಇದ್ರ ತಳಗೆ ಮುಂದೆ ಯಾವುದಿಲ್ಲ ರೀ, ಅದ್ರ ಸಂಬಂಧ ಇದೇ ಭಾಳ ತಿರಾಗೈತಿ ಕರೆ ಅಂದ್ರೆ ಅನ್ಸುದು ಶಿಕ್ಷಣ ತುಸರಕ್ಕೆ ಮಾಡಬೇಕಂತ ಹೇಳಿಕೊಂಡು ಈಗ ನಾವೇನೋ ಶಿಕ್ಷಣ ಕತ್ಕೊಂಡು ನಾವೇನೋ ಗುದ್ದಾಡತ್ತೀವಿ ರೀ, ಮುಂದೆ ಅವ್ರ ದೈವರೇನು ಸರ್ ತಾವೇನು ಎಲ್ಲಿ ತನಕ ಕಲ್ತಿದ್ದೀರಾ ಅಂತ? ಈಗ ನಾವು ಸರ್ ನಾವೇನೋ ಅಟ್ಟೆ ತುಸು ಕಲ್ತೀವ್ರ ಒಂದೇ ಐದನೇ ತಿಳ್ಕೊಂಡು ನಾವು ಇಟ್ಟು ಕಲ್ತೀವಿ. ಮತ್ತು ನಿಮ್ಗೇನು ಕಲ್ತಿಲ್ಲ ಅಂದರೆ ಈ ವ್ಯವಹಾರಗಳಲ್ಲಿ ಜ್ಞಾನ ಎಲ್ಲ ಹೇಗೆ ಬಂತು ನಿಮಗೆ? ಸರ್ ನಮ್ಮದು ಶಾಲೆ ಯಾವ ಶಿಕ್ಷಣ ಬಿಡಿಸ್ತಾರೆ ಸರ್, ಅದ್ರಾಗ ನಾವು ಅದ್ರಾಗಿಂತ ಮತ್ತೆ ಇದು ಹೆಚ್ಚಿನ ಉತ್ಪನ್ನ ಇಂಥದ್ದೆಲ್ಲ ಒಬ್ಬರೊಬ್ಬರು ನೋಡ್ಕೊಂಡ್ಕಿಂತ ಹೆಚ್ಚಿಗೆ ನಾವು ವಿಚಾರ ಮಾಡ್ಕೊಂಡ್ಕಿ ನಾವು ಸ್ವಂತಕ್ಕೆ ಬುದ್ಧಿಲಿ ನಾವು ಜರ ಹೆಚ್ಚಿಗೆ ಉಳ್ಳತ್ತಿರುತ್ತೆ ಸರ್. ಈಗಿನ ಹುಡುಗರು ಆಟ ಮಾಡಲ್ಲ ಸರ್ ಅವರು, ಈ ಶೆತ್ತಿಗಳ ಆಟ ಕೈ ಹಾಕಿ ತಿಳಿಯಾಕಲ್ರವ್ರು ಸರ್ ಅವ್ರು ಏನದ ಶಿಕ್ಷಣ ಅನ್ನೋದು ಅದು ಶಿಕ್ಷಣ ಆದರೂ ಸುದ್ದಿಗೆ ನಮ್ಮ ಮಟ್ಟ ಓದಲಕ್ಕೆ ತಯಾರಿಲ್ಲರವ್ರು ಸರ್.

nurture.farm ಆಪ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೇಚರ್ ಕೇರ್ 1800 10 0 11 99. ಆಕಾಶವಾಣಿ ವಿಜಯಪುರ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಡಾಕ್ಟರ್ ದಿನೇಶ್ ಕುಮಾರ್ ಎಸ್ಪಿ ಅವರೊಂದಿಗೆ ಸಮಗ್ರ ಕೃಷಿ ಪದ್ಧತಿ ಕುರಿತು ಮಾತುಕತೆ ಸಂದರ್ಶಿಸುತ್ತಾರೆ ನವೀನ್ ಕುಮಾರ್ ಕದ್ರಿ. ಕೃಷಿಕ ಬಾಂಧವರೇ, ಶರಣ ಶರಣಾರ್ಥಿ. ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆ, ಇಲ್ಲಿಯ ಬೇಸಾಯ ಶಾಸ್ತ್ರ ವಿಭಾಗದ ವಿಜ್ಞಾನಿ ಡಾಕ್ಟರ್ ದಿನೇಶ್ ಕುಮಾರ್ ಎಸ್ಪಿ ಅವರು ನನ್ನ ಜೊತೆಯಲ್ಲಿದ್ದಾರೆ. ಅವರು ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ಈಗ ತಮ್ಮ ಅನುಭವಗಳನ್ನು ಈ ವಿಚಾರವಾಗಿ ಮಾತನಾಡಲಿಕ್ಕಿದ್ದಾರೆ. ಡಾಕ್ಟರ್ ದಿನೇಶ್ ಕುಮಾರ್ ಎಸ್ಪಿ ಅವರೇ, ಸಮಗ್ರ ಕೃಷಿ ಪದ್ಧತಿಯ ಬಗ್ಗೆ ಒಂದಷ್ಟು ಮಾಹಿತಿ ನೀಡ್ತೀರಾ? ಖಂಡಿತ ಸರ್. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಡಾಕ್ಟರ್ ದಿನೇಶ್ ಕುಮಾರ್ ಎಸ್ಪಿ ಅವರೇ, ನಿಮಗೂ ನಮಸ್ಕಾರ. ಈ ಸಮಗ್ರ ಕೃಷಿ ಪದ್ಧತಿ ಇದು ಏನು, ಇದರ ಬಗ್ಗೆ ಒಂದಷ್ಟು ಮಾಹಿತಿ ನಮ್ಮ ರೈತ ಬಾಂಧವರಿಗೆ ನೀಡುತ್ತೀರಾ? ರೈತ ಬಾಂಧವರೇ, ಸಮಗ್ರ ಕೃಷಿ ಪದ್ಧತಿ ಎಂದರೆ ನಿರ್ದಿಷ್ಟ ಪ್ರದೇಶದಲ್ಲಿನ ವಿವಿಧ ಕೃಷಿ ಚಟುವಟಿಕೆಗಳು ಅಥವಾ ಕೃಷಿ ಸಂಬಂಧಿತ ಉದ್ಯಮಗಳನ್ನು ಒಗ್ಗೂಡಿಸುವುದಕ್ಕೆ ಸಮಗ್ರ ಕೃಷಿ ಪದ್ಧತಿ ಎಂದು ಕರೆಯುತ್ತಾರೆ. ಈ ಸಮಗ್ರ ಕೃಷಿ ಪದ್ಧತಿಯ ಉದ್ದೇಶ ಏನು ಡಾಕ್ಟರ್ ದಿನೇಶ್ ಕುಮಾರ್ ಎಸ್ಪಿ ಅವರೇ? ರೈತ ಬಾಂಧವರೇ, ಈ ಸಮಗ್ರ ಕೃಷಿ ಪದ್ಧತಿ ಉದ್ದೇಶಗಳು ಏನೆಂದರೆ, ಒಂದು ನಿರ್ದಿಷ್ಟ ಪ್ರದೇಶದಿನ ರೈತನ ಆರ್ಥಿಕತೆಯನ್ನು ಹೆಚ್ಚಿಸುವುದು, ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆಯನ್ನು ಕಾಪಾಡುವುದು ಮತ್ತು ಒಂದು ಘಟಕದ ಉತ್ಪಾದನೆ ಅಥವಾ ತ್ಯಾಜ್ಯವನ್ನು ಇನ್ನೊಂದು ಘಟಕದ ಪರಿಕರವಾಗಿ ಉಪಯೋಗಿಸಿ ಪರಿಸರ ಮಾಲಿನ್ಯ ಸ್ವಲ್ಪ ಮಟ್ಟಿಗಾದರೂ ನಾವು ತಡೆಯಬಹುದು, ಇದರ ಮುಖ್ಯ ಉದ್ದೇಶಗಳಾಗಿರುತ್ತವೆ. ಸಮಗ್ರ ಕೃಷಿ ಪದ್ಧತಿಯ ಉದ್ದೇಶ ನೀವು ಹೇಳಿದ್ರಿ. ಈಗ ರೈತರು ಸಮಗ್ರ ಕೃಷಿ ಪದ್ಧತಿಯನ್ನು ಯಾವ ಉದ್ದೇಶಕ್ಕೆ ಬಳಸಬಹುದಂತ ಹೇಳಿ. ರೈತ ಬಾಂಧವರು ಈ ಸಮಗ್ರ ಕೃಷಿ ಪದ್ಧತಿಯನ್ನು ಏಕೆ ಬಳಸಬಹುದೆಂದರೆ, ತಮ್ಮ ಜಮೀನಿನ ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ಜಮೀನಿಗೆ ಬೇಕಾದಂತಹ ಬೆಳೆಗಳಿಗೆ ಬೇಕಾದಂತಹ ಪೋಷಕಾಂಶ ಮತ್ತು ಪರಿಕರಗಳನ್ನು ನಿಯಂತ್ರಿಸಲು, ಕೃಷಿಯಲ್ಲಿ ಜೈವ ವಿದ್ಯತೆಯನ್ನು ಹೆಚ್ಚಿಸಲು, ಕೀಟ ಮತ್ತು ರೋಗ ಬಾಧೆಯನ್ನು ತಡೆಗಟ್ಟಲು ಈ ಸಮಗ್ರ ಕೃಷಿ ಪದ್ಧತಿಗಳನ್ನು ರೈತ ಬಾಂಧವರು ಅಳವಡಿಸಿಕೊಳ್ಳಬಹುದು. ಈಗ ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಾವು ಯಾವ್ಯಾವ ಕೃಷಿ ಚಟುವಟಿಕೆಗಳನ್ನು ಅಳವಡಿಸಬಹುದು? ಅಂದರೆ ತುಂಬಾ ಚಟುವಟಿಕೆ ಇರುತ್ತೆ, ರೈತರು ಇದರಲ್ಲಿ ಯಾವ್ಯಾವ ಚಟುವಟಿಕೆಯನ್ನು ಇದರಲ್ಲಿ ಅಳವಡಿಸಬಹುದು ಹೇಳಿ. ನೀವು ಹೇಳಿದಂಗೆ ಸರಿ, ಬಹಳಷ್ಟು ಚಟುವಟಿಕೆಗಳನ್ನು ನಾವು ಈ ಕೃಷಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳಬಹುದು. ಸುಮಾರು 15-20 ಕೃಷಿ ಚಟುವಟಿಕೆಗಳನ್ನು ನಾವು ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳಬಹುದು. ಯಾವ್ಯಾವ ಅಂತಂದರೆ, ಬೆಳೆ ಪದ್ಧತಿಗಳು ಮತ್ತು ಬೆಳೆ ಪರಿವರ್ತನೆ, ತೋಟಗಾರಿಕೆ ಬೆಳೆ, ಪೌಷ್ಟಿಕ ಕೈತೋಟ, ಅರಣ್ಯ ಬೆಳೆಗಳು, ಮೇವಿನ ಬೆಳೆಗಳು, ಜಲಕೃಷಿ ಮೇವು, ಅಜಲ್ಲ ಉತ್ಪಾದನಾ ಘಟಕ, ಹೈನುಗಾರಿಕೆ, ಆಡು ಮತ್ತು ಕುರಿ ಸಾಕಾಣಿಕೆ, ಕೃಷಿ ಹೊಂಡ ಮಳೆ ನೀರು ಕೊಯ್ಲಿಗಾಗಿ ಉಪಯೋಗಿಸಬಹುದು, ಕೃಷಿ ಹೊಂಡದಲ್ಲಿ ಮೀನು ಸಾಕಾಣಿಕೆ ಮಾಡಬಹುದು, ಕೃಷಿ ಹೊಂಡದ ಮೇಲೆ ಕೋಳಿ ಸಾಕಾಣಿಕೆ ಸಹ ಮಾಡಬಹುದು, ಜೇನು ಸಾಕಾಣಿಕೆ, ಜೈವಿಕ ಅನಿಲ ಉತ್ಪಾದನೆ, ಎರೆಹುಳು ಉತ್ಪಾದನೆ, ಎರೆಜಲ ಉತ್ಪಾದನೆ, ಹೀಗೆ ಹಲವು ನಾವು ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳಬಹುದು. ಅಂದರೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಬಹಳಷ್ಟು ಕೃಷಿ ಚಟುವಟಿಕೆ ಇದೆ, ನೀವು ವಿವರವಾಗಿ ಒಂದಷ್ಟು ಹೇಳಿದ್ರಿ. ಈ ಕೃಷಿ ಬೆಳೆ ಮತ್ತು ಬೆಳೆ ಪದ್ಧತಿ ಇದು ಏನು, ಇದು ಯಾವ ರೀತಿ ಅಳವಡಿಸುವಂತದ್ದು? ನಾನು ಈಗಾಗಲೇ ಸುಮಾರು ಕೃಷಿ ಚಟುವಟಿಕೆಗಳನ್ನು ಈಗ ವಿವರಿಸಿದೆ. ಅದರಲ್ಲಿ ರೈತರಿಗೆ ಆರ್ಥಿಕ ತಕ್ಕಂತೆ, ಅವರ ಜಮೀನಿಗೆ ತಕ್ಕಂತೆ ರೈತರು ಅಳವಡಿಸಿಕೋಬಹುದು. ನೀವು ಈಗ ಕೃಷಿ ಬೆಳೆ ಮತ್ತು ಬೆಳೆ ಪದ್ಧತಿಯ ಬಗ್ಗೆ ಕೇಳಿರುವುದರಿಂದ, ಈ ಪ್ರದೇಶದಲ್ಲಿ ಮುಂಗಾರಿನ ಬೆಳೆಗಳಾದ ಕಬ್ಬು, ತೊಗರಿ, ಶೇಂಗಾ, ಗೋವಿನ ಜೋಳ ಮುಂತಾದ ಬೆಳೆಗಳನ್ನು ಮುಂಗಾರಿನಲ್ಲಿ ಹಾಕೊಂಡು, ಹಿಂಗಾರಿನಲ್ಲಿ ಜೋಳ, ಗೋಧಿ, ಕುಸುಬೆ, ಕಡಲೆ ಬೆಳೆಗಳನ್ನು ಸಹ ಹಾಕಬಹುದು. ಹಾಗೂ ರೈತರು ಒಂದು ಜಮೀನಿನ ಆದಾಯವನ್ನು ಹೆಚ್ಚಿಸಲು ಅಂತರ್ಬೆಳೆ ಪದ್ಧತಿಯನ್ನು ಉಪಯೋಗಿಸುವುದು ಸೂಕ್ತ. ಸೊ ಈ ಅಂತರ್ ಪದ್ಧತಿಯಲ್ಲಿ ತೊಗರಿ ಮತ್ತು ಹೆಸರು, ತೊಗರಿ ಒಂದು ಸಾಲು, ಹೆಸರು ಮೂರು ಸಾಲು, ಹಾಗೂ ತೊಗರಿ ಒಂದು ಸಾಲು, ಶೇಂಗಾ ನಾಲ್ಕು ಸಾಲು, ತೊಗರಿ ಒಂದು ಸಾಲು ಹಾಗೂ ಸಜ್ಜೆ ಎರಡು ಸಾಲು, ಹಾಗೂ ಸರದಿ ಬೆಳೆಗಳಾಗಿ ಗೋವಿನ ಜೋಳ ಮತ್ತು ಕಡಲೆ, ಗೋವಿನ ಜೋಳ ಹಿಂಗಾರಿನಲ್ಲಿ ಶೇಂಗಾ, ಸೂರ್ಯಕಾಂತಿ ಮತ್ತು ಹಿಂಗಾರಿನಲ್ಲಿ ಶೇಂಗಾ ಮುಂತಾದ ಬೆಳೆಗಳನ್ನು ಈ ಕೃಷಿ ಬೆಳೆ ಮತ್ತು ಬೆಳೆ ಪದ್ಧತಿ ಇದರಲ್ಲಿ ಚಟುವಟಿಕೆಯಲ್ಲಿ ನಾವು ಅಳವಡಿಸಿಕೊಳ್ಳಬಹುದು. ಈಗ ಕೃಷಿ ಬೆಳೆ ಮತ್ತು ಕೃಷಿ ಬೆಳೆ ಪದ್ಧತಿಯ ಬಗ್ಗೆ ಬಹಳಷ್ಟು ಹೇಳಿದ್ರಿ. ಈ ಪ್ರದೇಶದಲ್ಲಿ ಮುಂಗಾರಿನ ಬೆಳೆಗಳಾದ ತೊಗರಿ, ಶೇಂಗಾ, ಆಮೇಲೆ ಗೋವಿನ ಜೋಳ, ಹೀಗೆ ಬಹಳಷ್ಟು ವಿಷಯನ್ನು ತಿಳಿಸಿದ್ರಿ. ಈಗ ತೋಟಗಾರಿಕಾ ಬೆಳೆಗಳು ಇದರಲ್ಲಿ ಇದೆ. ಈ ತೋಟಗಾರಿಕಾ ಬೆಳೆಗಳ ಬಗ್ಗೆ ಕೂಡ ನೀವೊಂದು ಅಷ್ಟು ಮಾಹಿತಿ ಕೊಟ್ರೆ ರೈತರಿಗೆ ಇದರ ಪ್ರಯೋಜನ ಸಿಗುತ್ತೆ. ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ತೋಟಗಾರಿಕೆ ಬೆಳೆಗಳಾದ ಮಾವು, ಚಿಕ್ಕು, ದಾಳಿಂಬೆ, ಬಾಳೆ ಈ ಭಾಗಕ್ಕೆ ಬಹಳ ಸೂಕ್ತವಾಗಿರುತ್ತದೆ. ರೈತರು ಇವನ್ನು ಅಳವಡಿಸಿಕೊಳ್ಳುವುದು ಸೂಕ್ತವಾಗುತ್ತದೆ. ಈ ಬೆಳೆಗಳು ಆರ್ಥಿಕ ಇಳುವರಿಯು 4-5 ವರ್ಷ ಮೇಲ್ಪಟ್ಟು ಕೊಡುತ್ತವೆ. ಈ ಸಮಯದಲ್ಲಿ ವಿವಿಧ ಕೃಷಿ ಬೆಳೆಗಳನ್ನು ಅಂತರ ಬೆಳೆ ಸಹ ಈ ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಬೆಳೆದು ರೈತರು ಹೆಚ್ಚಿನ ಆದಾಯವನ್ನು ಪಡೆಯಬಹುದು. ಹಾಗೂ ಈ ತೋಟಗಾರಿಕೆ ಬೆಳೆಗಳಿಂದ ರೈತನ ಕುಟುಂಬಕ್ಕೆ ಪೌಷ್ಟಿಕ ಆಹಾರವನ್ನು ಒದಗಿಸಬಹುದು ಹಾಗೂ ಇವುಗಳಿಂದ ಹೆಚ್ಚಿನ ಆದಾಯವನ್ನು ಸಹ ಪಡೆಯಬಹುದು. ಸರಿ, ಈಗ ಅರಣ್ಯ ಬೆಳೆಗಳು ಕೂಡ ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ಇದೆ, ಇದರ ಬಗ್ಗೆ ಮಾಹಿತಿ ಏನೆಲ್ಲ ಇದೆ? ಕೃಷಿ ಬೆಳೆಗಳು ಹಾಗೂ ತೋಟಗಾರಿಕೆ ಬೆಳೆಗಳ ಜೊತೆ ಅರಣ್ಯ ಬೆಳೆಗಳನ್ನು ನಾವು ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳುವುದು ಸೂಕ್ತ. ಇವು ಯಾವುವು ಅಂದ್ರೆ, ಕಡಿಮೆ ಸಮಯದಲ್ಲಿ ಬೆಳೆದು ಹೆಚ್ಚಿನ ಲಾಭ ಕೊಡುವಂತಹ ಬೆಳೆಗಳಾದ ಸಾಗುವಾನ್ ಇರಬಹುದು, ನೇರಳೆ ಇರಬಹುದು, ಬೇವು, ಹುಣಸೆ, ಅಂಜನ್ನ, ಹೊಂಗೆ, ಹೆಬ್ಬೇವು ಮುಂತಾದ ಸಸಿಗಳನ್ನು ಜಮೀನಿನ ಬದುಗಳ ಮೇಲೆ ಬಳಸಬೇಕು. ಇವುಗಳು ಬೆಳೆಯುವುದರಿಂದ ನಮಗೆ ಯಾವುದೇ ಶ್ರಮವಿಲ್ಲದೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಲಾಭವನ್ನು ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಪಡೆಯಬಹುದು. ಈಗ ಮೇವಿನ ಬೆಳೆಗಳು, ಇದು ಬಹಳ ಮುಖ್ಯವಾದ ಒಂದು ವಿಷಯ ರೈತರಿಗೆ. ಮೇವಿನ ಬೆಳೆಗಳು ಇದು ಯಾವ್ಯಾವು? ಸಮಗ್ರ ಕೃಷಿ ಪದ್ಧತಿಯಲ್ಲಿ ಹೈನುಗಾರಿಕೆ ಒಂದು ಮುಖ್ಯ ವಿಭಾಗ. ಸೊ ಹೈನುಗಾರಿಕೆಯನ್ನು ನಾವು ಮೇವನ್ನು ನೀಗಿಸಬೇಕಾಗುತ್ತೆ. ಸೊ ಅದಕ್ಕಾಗಿ ಬಹುವಾರ್ಷಿಕ ಮೇವಿನ ಬೆಳೆಗಳಾದ ಹೈಬ್ರಿಡ್ ನೇಪಿಯರ್ ಹುಲ್ಲು, ಗಿನಿ ಹುಲ್ಲು, ಕುದುರೆ ಮಂತೆ, ಸ್ಟೈಲೋಜಾಂಥಸ್ ಇಂಥವನ್ನು ಕೃಷಿ ಹೊಂಡದ ಮೇಲೆನೂ ನಾವು ಬೆಳೆಯಬಹುದು ಹಾಗೂ ಬದುಗಳ ಮೇಲೆನೂ ಬೆಳೆಯಬಹುದು. ಹೆಚ್ಚಿನ ಬೆಳೆಯಬೇಕಾದರೆ ರೈತರ ವಲಯದಲ್ಲಿ ಹೆಚ್ಚಿನ ಇದರಲ್ಲೂ ಎಕರೆಯಲ್ಲೂ ಈ ಬೆಳೆಗಳನ್ನು ಬೆಳೆಯಬಹುದು. ಈ ರೀತಿ ಮೇವು ಬೆಳೆಯುವುದರಿಂದ ಕೃಷಿ ಹೊಂಡದ ಸುತ್ತಮುತ್ತಲಿನ ಪ್ರದೇಶ ಹಾಗೂ ಹೊಲದ ಸುತ್ತಮುತ್ತಲಿನ ಪ್ರದೇಶ ಸಮರ್ಪಕ ಬಳಕೆಯಾಗುತ್ತದೆ ಹಾಗೂ ಹೆಚ್ಚಿನ ಆಹಾರವನ್ನು ರಾಸುಗಳಿಗೆ ಒದಗಿಸುತ್ತಂತಾಗುತ್ತದೆ. ಇದು ಜಲಕೃಷಿ ಮೇವು ಅಂತ ನಾವು ಕೇಳಿದೆವು ನೋಡಿ, ಅದನ್ನು ಹೈಡ್ರೋಫೋನಿಕ್ಸ್ ಅಂತಾನೂ ಹೇಳ್ತಾರೆ. ಈ ಜಲಕೃಷಿ ಮೇವು ಇದು ಏನು? ಇತ್ತೀಚಿನ ದಿನಗಳಲ್ಲಿ ನಮ್ಮ ಬರ ಜಾಸ್ತಿಯಾಗಿದೆ, ನಮ್ಮ ಕರ್ನಾಟಕದಲ್ಲಿ ಹಾಗೂ ನಮ್ಮ ಉತ್ತರ ಒಣವಲಯದಲ್ಲಿ ಈ ಬರ ಜಾಸ್ತಿಯಾಗಿದೆ. ಈ ಬರ ಸಮಯದಲ್ಲಿ ಹಾಗೂ ಬೇಸಿಗೆ ಸಮಯದಲ್ಲಿ ನಮಗೆ ಮೇವಿನ ಅಭಾವ ಜಾಸ್ತಿ ಇರುವುದರಿಂದ ಕಡಿಮೆ ನೀರು ಬಳಸಿ ಮಣ್ಣು ರಹಿತ ಮೇವು ಉತ್ಪಾದನೆಯು ಈ ಜಲಕೃಷಿಯಿಂದ ಇರುತ್ತದೆ. ದಿನನಿತ್ಯ ಹೈನು ರಾಸುಗಳಿಗೆ ಬೇಕಾದ ಹಸಿರು ಮೇವನ್ನು ಇದರಿಂದ ಉತ್ಪಾದನೆ ಮಾಡಬಹುದು. ಇದರಲ್ಲಿ ಮೇವಿನ ಜೋಳ, ಗೋಧಿ, ಸಜ್ಜೆ, ಹುರುಳಿ, ಅಲಸಂದೆ ಮುಂತಾದ ಬೆಳೆಗಳನ್ನು ಈ ಜಲಕೃಷಿಯಲ್ಲಿ ನಾವು ಬೆಳೆಯಬಹುದು. ಅಂದ್ರೆ ಜಲಕೃಷಿ ಮೇವು ಇದನ್ನು ಸಮರ್ಪಕವಾಗಿ ರೈತರು ಬಳಸಬಹುದು, ಉಪಯೋಗಿಸಬಹುದು ಅಂತ ನಿಮ್ಮ ಅನಿಸಿಕೆ? ಹೌದು ಸರ್, ಇದು ಜಲಕೃಷಿ ನಮಗೆ ಹೈನೂರು ಹಸುಗಳಿಗೆ ಹಸಿಮೇವು ಬೇಕಾಗುತ್ತದೆ. ಸೊ ಇದನ್ನು ನಾವು ನೀಗಿಸಲು ಜಲಕೃಷಿಯಿಂದ ಈ ಬರಗಾಲ ಸಮಯದಲ್ಲಿ ಮತ್ತು ಬೇಸಿಗೆ ಸಮಯದಲ್ಲಿ ಇದನ್ನು ಉಪಯೋಗಿಸುವುದರಿಂದ ನಾವು ಹಸಿರು ಮೇವಿನ ಅಭಾವವನ್ನು ಇದರಿಂದ ನೀಗಿಸಬಹುದು. ಈಗ ಹೈನುಗಾರಿಕೆ ಬಗ್ಗೆ ಹೇಳಿ, ಇದನ್ನು ಲಾಭದಾಯಕವಾಗಿ ಮಾಡಲು ಏನೆಲ್ಲ ಉಪಾಯಗಳಿವೆ ತಿಳಿಸಿ. ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಸುಮಾರು 2-3 ಆಕಳು ಸಾಕಬಹುದು. ಸಮಗ್ರ ಕೃಷಿ ಪದ್ಧತಿಯಲ್ಲಿ ರೈತರ ಆದಾಯ ಮತ್ತು ಅವರ ಜೀವನ ಅನುಗುಣವಾಗಿ ಅವರು ಹೈನುಗಾರಿಕೆಯನ್ನು ಮಾಡಬಹುದು. ಇದರಲ್ಲಿ ನಮಗೆ ದಿನನಿತ್ಯ ಹಾಲು ಉತ್ಪಾದನೆಯಾಗುತ್ತದೆ ಹಾಗೂ ಸಗಣಿ ಮತ್ತು ಮೂತ್ರದಿಂದ ನಾವು ಉತ್ತಮ ಎರೆಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಮತ್ತು ಎರೆಜಲ ಇಂತಹದನ್ನು ನಾವು ಇದು ಬಳಸಲು ಸಹಾಯವಾಗುತ್ತೆ. ಈ ಘಟಕದಿಂದ ನಾವು ಬಯೋಗ್ಯಾಸ್ ಸಹ ಅಡಿಗೆ ಮಾಡಲು ನಾವು ಈ ಘಟಕದಿಂದ ಉತ್ಪಾದಿಸಬಹುದಾಗಿದೆ. ಅಂದ್ರೆ ಕೃಷಿಯಲ್ಲಿ ಹೈನುಗಾರಿಕೆಯಲ್ಲಿ ಹೆಚ್ಚಿನ ರೈತರು ತೊಡಗಬೇಕು ಅಂತ ನೀವು ಹೇಳ್ತಾ ಇದ್ರಿ. ಈಗ ಆಡು ಮತ್ತು ಕುರಿ ಸಾಕಣೆ ಕೂಡ ಇದರಲ್ಲಿ ಕೂಡ ತೊಡಗಬಹುದಲ್ಲ? ಇದು ಕೂಡ ಒಳ್ಳೆಯ ಒಂದು ಮಾರಾಟ ವ್ಯವಸ್ಥೆ ಇದೆ, ಒಳ್ಳೆಯ ಬೆಲೆ ಕೂಡ ಸಿಗ್ತಾ ಇದೆ. ಆಡು ಮತ್ತು ಕುರಿ ಸಾಕಣೆ ಬಗ್ಗೆ ಸ್ವಲ್ಪ ಹೇಳಿ. ಈಗ ಹೈನುಗಾರಿಕೆ ಅಂತ ಹೇಳಿದ್ರೆ ಇದರಿಂದ ದಿನನಿತ್ಯ ನಾವು ಹಾಲು ಮಾರಾಟದಿಂದನೂ ಆದಾಯವನ್ನು ಪಡೆಯಬಹುದು. ಇದು ನಮ್ಮ ಕೃಷಿ ಕಾರ್ಯಗಳಿಗೆ, ದಿನನಿತ್ಯ ಕೃಷಿ ಕಾರ್ಯಗಳ ಚಟುವಟಿಕೆಗಳಿಗೆ ನಾವು ಇದನ್ನು ಉಪಯೋಗಿಸಬಹುದು. ಹಾಗೆ ಆಡು ಮತ್ತು ಕುರಿ ಸಾಕಾಣಿಕೆಯನ್ನು ಈ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡಿದ್ದಲ್ಲಿ ಈ ಭಾಗವು ಕೃಷಿ ಹೆಚ್ಚಾಗಿ ಕೃಷಿ ಪ್ರದೇಶವಾಗಿದ್ದರಿಂದ ಕುರಿಗಿಂತ ಆಡು ಸಾಕಣೆ ಉತ್ತಮವಾದದ್ದು ಹಾಗೂ ಲಾಭದಾಯಕವಾದ ಉದ್ಯಮವಾಗಿದೆ. ಈ ಪ್ರದೇಶಕ್ಕೆ ಸೂಕ್ತವಾದ ಆಡಿನ ತಳಿಗಳಾದ ಉಸ್ಮಾನಾಬಾದಿ, ಶಿರೋಯಿ, ಬಾರ್ಬೆರಿ, ಜಮುನಾಪಾರಿ ಹಾಗೂ ಕುರಿ ತಳಿಗಳಾದ ರ್ಯಾಂಬುಲೆಟ್, ಬನ್ನೂರು ತಳಿಗಳು ಸಾಕಬಹುದು. ಪ್ರಾರಂಭದಲ್ಲಿ 5 ಹೆಣ್ಣು ಆಡು ಅಥವಾ ಕುರಿ ಇದಕ್ಕೆ ಒಂದು ಹೋತ ಅಥವಾ ಟಗರು ಸಾಕಾಣಿಕೆ ಮಾಡಬಹುದು. ಇದರಿಂದ ವರ್ಷಕ್ಕೆ ಸುಮಾರು 10,000-12,000 ರೂಪಾಯಿಗಳು ಮರಿ ಮಾರಾಟದಿಂದ ಹಾಗೂ ಗೊಬ್ಬರ ಮಾರಾಟದಿಂದ ಈ ಹಾಡು ಮತ್ತು ಕುರಿ ಸಾಕಾಣಿಕೆಯಿಂದ ನಾವು ಗಳಿಸಬಹುದಾಗಿದೆ. ಆಡು ಮತ್ತು ಕುರಿ ಸಾಕಣೆ ಒಳ್ಳೆ ಲಾಭದಾಯಕ ಒಂದು ವ್ಯವಸಾಯ ಅಂತ ಹೇಳಬಹುದು. ರೈತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಡು ಮತ್ತು ಕುರಿ ಸಾಕಣೆ ಮಾಡಿದರೆ ಅವರಿಗೆ ಲಾಭ ಬರುತ್ತೆ. ಹಾಗೆ ಅಜೋಲಾ ಉತ್ಪಾದನಾ ಘಟಕದ ಬಗ್ಗೆ ನಾವು ಕೇಳ್ತೇವೆ. ಅಜೋಲಾ ಉತ್ಪಾದನಾ, ಇದರ ಬಗ್ಗೆ ಒಂದಷ್ಟು ವಿವರ ಬೇಕು ರೈತರಿಗೆ. ಅಜೋಲಾ ಅನ್ನುವುದು ಒಂದು ಪಾಚಿ ಜಾತಿಗೆ ಸೇರಿದ ಸಸ್ಯವಾಗಿದ್ದು ಇದು ನೀರಿನ ಮೇಲೆ ತೇಲುತ್ತದೆ ಹಾಗೂ ಇದಕ್ಕೆ ಚಿಕ್ಕ ಎಲೆ ಹಾಗೂ ಬೇರುಗಳಿರುತ್ತವೆ. ವಾತಾವರಣದಲ್ಲಿ ಸಾರಜನಕವನ್ನು ಹೀರಿಕೊಂಡು ಬೆಳೆಯುತ್ತದೆ. ಇದರಲ್ಲಿ ಪ್ರೋಟೀನ್ ಖನಿಜಾಂಶಗಳಾದ ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ರಂಜಕ, ಮ್ಯಾಂಗ್ನೀಷಿಯಂ ಮತ್ತು ಕಬ್ಬಿಣಗಳು ಸಿಗುತ್ತವೆ. ಜಾನುವಾರುಗಳಿಗೆ ಹೈನುಗಾರಿಕೆಯಲ್ಲಿ ಅಜೋಲ ಉತ್ಪಾದನೆ ಮಾಡುವುದು ಹೇಗೆ ಅಂದರೆ 10-15 feet ಉದ್ದ, 3 feet ಅಗಲ ಹಾಗೂ 1 feet ಆಳವಿರುವ ಅಜೋಲ ಗುಂಡಿಯನ್ನು ನಿರ್ಮಿಸಿ 2-3 ಜಾನುವಾರುಗಳಿಗೆ ಪ್ರತಿದಿನ ಬೇಕಾಗುವ ಅಜೋಲವನ್ನು ನಾವು ಇದರಲ್ಲಿ ಉತ್ಪಾದನೆ ಮಾಡಬಹುದು. ಆಕಳು ಅಥವಾ ಎಮ್ಮೆಗೆ ಪ್ರತಿದಿನಕ್ಕೆ 1/2 kg ಅಂತೆ ಹಾಗೂ ಕುರಿ ಮೇಕೆಗಳಿಗೆ 1/2 kg 250 grams ಅಜೋಲವನ್ನು ನಾವು ಇದರಲ್ಲಿ ಕೊಡಬಹುದು. ಈ ಹೈನುಗಾರಿಕೆ ಹಾಗೂ ಆಡು ಮತ್ತು ಕುರಿ ಸಾಕಾಣಿಕೆಯಲ್ಲಿ ಅಜೋಲ ಬಳಸಿದಲ್ಲಿ ಹೆಚ್ಚಿನ ಹಾಲಿನ ಉತ್ಪಾದನೆಯಾಗುತ್ತದೆ ಹಾಗೂ ಹಾಲಿನ ಗುಣಮಟ್ಟವು ಚೆನ್ನಾಗಿರುತ್ತದೆ. ಈಗ ಮಳೆ ನೀರು ಕೊಯ್ಲಿಗಾಗಿ ಕೃಷಿ ಹೊಂಡದ ನಿರ್ಮಾಣವನ್ನು ಮಾಡುವುದನ್ನು ತಿಳಿಸಿದ್ರೆ ನೀವು, ಇದರಲ್ಲಿ ರೈತರು ಮೀನು ಕೂಡ ಸಾಕಣೆ ಮಾಡಬಹುದಾ? ಹೌದು ಸರ್, ಜಮೀನಿನ ತಗ್ಗು ಪ್ರದೇಶದಲ್ಲಿ ಕೃಷಿ ಹೊಂಡವನ್ನು ನಿರ್ಮಿಸಬೇಕಾಗುತ್ತದೆ. 1 hectare ಪ್ರದೇಶಕ್ಕೆ ಸುಮಾರು 12 meters by 12 meters, ತಳಭಾಗ 6 meters by 6 meters ಹಾಗೂ ಆಳ 3 meters ಇರುವಂತೆ ಒಂದು ಕೃಷಿ ಹೊಂಡವನ್ನು ನಾವು 1 hectare ಪ್ರದೇಶಕ್ಕೆ ನಿರ್ಮಿಸಬಹುದು. ಇದು 250 ghm ಸಾಮರ್ಥ್ಯವಾದ ಕೃಷಿ ಹೊಂಡವಾಗಿರುತ್ತದೆ. ಇದರಲ್ಲಿ ನಾವು ಮೀನು ಸಾಕಾಣಿಕೆಯನ್ನು ಸಹ ಮಾಡಬಹುದು ಮತ್ತು ಇದರ ಮೇಲೆ ಕೋಳಿ ಸಾಕಾಣಿಕೆಯನ್ನು ನಾವು ಮಾಡಬಹುದು. ಕೋಳಿ ಸಾಕಾಣಿಕೆ ಯಾವ ರೀತಿ ಮಾಡಬೇಕೆಂದರೆ 25-30 feet ಉದ್ದ ಇರುವ 2 kambigala ಮೇಲೆ 6 feet ಉದ್ದ, 4 feet ಅಗಲ ಕಬ್ಬಿಣದ ತುಂಡು ಮತ್ತು ತಂತಿ ಪರದೆಗಳ ಸಹಾಯದಿಂದ ಕೋಳಿ ಮನೆಯನ್ನು ನಿರ್ಮಿಸಬೇಕಾಗುತ್ತದೆ. ಈ ಕೋಳಿ ಮನೆಯಲ್ಲಿ 10 ಕೋಳಿಗೆ 1 hunjarante ನಾವು ಸಾಕಬಹುದು. ಇದು ಚಿಕ್ಕ ಘಟಕವಾಗಿರುವುದರಿಂದ ಒಂದು ಕೃಷಿ ಹೊಂಡದ ಒಂದು ತುದಿಯಲ್ಲಿ ಉಪಯೋಗಿಸಬೇಕು. ಈ ಕೋಳಿಗಳು ದಿನನಿತ್ಯ ಇಕ್ಕೆಯನ್ನು ಹಾಕುತ್ತವೆ. ಈ ಇಕ್ಕೆಗಳು ಕೃಷಿ ಹೊಂಡದಲ್ಲಿ ನಾವು ಸಾಕಿದ ಮೀನಿಗೆ ಆಹಾರವಾಗಿ ಉಪಯೋಗಿಸಿ ನಾವು 2 ರಿಂದನೂ ನಾವು ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಈ ಕೃಷಿ ಹೊಂಡದಲ್ಲಿ ಬಿದ್ದಂತಹ ಇಕ್ಕೆಯು ನೀರು ಹೆಚ್ಚಿನ ಪೋಷಕಾಂಶ ಭರಿತವಾಗಿರುತ್ತದೆ. ಈ ನೀರನ್ನು 15-20 ದಿನಗಳೊಮ್ಮೆ ಬದಲಾಯಿಸಿ ಈ ನೀರನ್ನು ನಾವು ಕೃಷಿ ಬೆಳೆಗಳಿಗೆ ಕೊಟ್ಟಿದ್ದೇ ಆದರೆ ಕೃಷಿ ಬೆಳೆಗಳು ಉತ್ತಮವಾಗಿ ಬೆಳೆದು ಹೆಚ್ಚಿನ ಫಲವತ್ತತೆಯನ್ನು ಕೊಡಲು ಸಹಾಯವಾಗುತ್ತದೆ. ಹಾಗೂ ನಿಮ್ಮಲ್ಲಿ ಅನುಕೂಲವಿದ್ದರೆ ಈ 2 ಪದ್ಧತಿಯನ್ನು ಅಳವಡಿಸಿಕೊಳ್ಳಬಹುದು. ನೀರಿನ ಅನುಕೂಲವಿದ್ದರೆ 2 ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು, ಇಲ್ಲವಾದಲ್ಲಿ ಕೃಷಿ ಹೊಂಡದ ಮೇಲೆ ಕೋಳಿ ಸಾಕಾಣಿಕೆ ಮಾಡುವುದು ಬೇಡ, ಕೇವಲ ಮೀನು ಸಾಕಾಣಿಕೆ ಮಾಡಿದರೆ ಸಾಕು. ಅವರ ನೀರಿನ ಅನುಕೂಲತೆಗೆ ತಕ್ಕದಾಗಿ ಅವರು ಇದರ ಒಂದು ವಿಚಾರ ಮಾಡಬಹುದು. ಕೃಷಿ ಹೊಂಡದಲ್ಲಿ ನೀರು ಚೆನ್ನಾಗಿ ಶೇಖರಣೆಗೊಂಡಾಗ ನಾವು ಮೀನನ್ನು ಸಾಕಣೆ ಮಾಡಬೇಕಾಗುತ್ತದೆ. ಅದರ ಮೇಲೆ ನಿಮ್ಮಲ್ಲಿ ನೀರಿನ ಅಂದರೆ ಬೋರು ಈ ತರ ಏನಾದರೂ ವ್ಯವಸ್ಥೆ ಇದ್ರೆ ಈ ನೀರನ್ನು ಬದಲಾಯಿಸಬೇಕಾಗುತ್ತದೆ. ಇಲ್ಲ, ನಮ್ಮಲ್ಲಿ ಯಾವುದೇ ತರಹ ನೀರು ವ್ಯವಸ್ಥೆ ಇಲ್ಲ ಅಂತಂದ್ರೆ ಈ ಕೃಷಿ ಹೊಂಡದ ಮೇಲೆ ಕೋಳಿ ಸಾಕಾಣಿಕೆ ಮಾಡುವುದು ಬೇಡ. ಸೊ ಮೀನನ್ನು ಸಾಕಣೆ ಮಾಡಿಕೊಂಡು ಕೃಷಿ ಬೆಳೆಗಳಿಗೆ ಹಾಗೂ ತೋಟಗಾರಿಕೆ ಬೆಳೆಗಳಿಗೆ ಸಂದಿಗ್ಧ ಹಂತಗಳಲ್ಲಿ 1-2 ನೀರನ್ನು ಕೊಟ್ಟು ನಾವು ಬೆಳೆಗಳನ್ನು ಕಾಪಾಡಿಕೊಳ್ಳಬಹುದು. ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಜೇನು ಸಾಕಣೆ ಕೂಡ ಸ್ಥಾನ ಇದೆಯಾ? ಜೇನು ಸಾಕಾಣಿಕೆ ನಾವು ಹೆಚ್ಚಿನ ಏನು ಮಾಡಬೇಕಾಗಿಲ್ಲ. 1 ಎಕರೆಗೆ 2 ರಂತೆ ಸುಮಾರು 4-5 ಜೇನು ಪೆಟ್ಟಿಗೆ 1 hectare ಪ್ರದೇಶಕ್ಕೆ ನಾವು ಸಾಕಣೆ ಮಾಡಬಹುದು. ಇದಕ್ಕೆ ವೆಚ್ಚ 4-5 thousand ವೆಚ್ಚ ಆಗಬಹುದು. ಸೊ ಇದರ ನಿವ್ವಳ ಆದಾಯ ವರ್ಷಕ್ಕೆ ನಮಗೆ 2-3 thousand ಸಿಗುತ್ತದೆ. ಸೊ ವರ್ಷವಿಡೀ ವರ್ಷದಿಂದ ವರ್ಷಕ್ಕೆ ಇದು ನಮಗೆ ಹೆಚ್ಚಿನ ಆದಾಯವನ್ನು ಕೊಡತಕ್ಕಂತ ಒಂದು ಘಟಕವಾಗಿರುವುದರಿಂದ ಇದರಲ್ಲಿ ನಾವು ಯಾವುದೇ ರೀತಿಯ ಪರಿಕರಗಳನ್ನು ಉಪಯೋಗಿಸುವ ಅವಶ್ಯಕತೆ ಇಲ್ಲ. ಸೊ ನೈಸರ್ಗಿಕವಾಗಿ ನಮಗೆ ಜೇನು ಸಿಗುತ್ತೆ. ಸೊ ರೈತರು ಇದನ್ನು ಅಳವಡಿಸಿಕೊಳ್ಳುವುದು ಉತ್ತಮ. ಈ ಎರೆಗೊಬ್ಬರ ಇದೆ ನೋಡಿ, ಅದರ ಉತ್ಪಾದನಾ ಘಟಕವನ್ನು ಸ್ಥಾಪಿಸಬೇಕಾದ್ರೆ ರೈತರು ಏನ್ ಮಾಡಬೇಕು? ಸಮಗ್ರ ಕೃಷಿ ಪದ್ಧತಿಯಲ್ಲಿ ಹೈನುಗಾರಿಕೆ ಮುಖ್ಯವಾದ ಘಟಕ ಅಂತ ನಾನು ಆಗ್ಲಾಗಲೇ ಹೇಳಿದೆ. ಸೊ ಹೈನುಗಾರಿಕೆ ಘಟಕ ಇದ್ದಲ್ಲಿ ಒಂದು ಎರೆ ಘಟಕವು ಮಾಡುವುದು ರೈತರು ಉತ್ತಮ. ಏಕೆಂದರೆ ಕೃಷಿ ಮತ್ತು ತೋಟಗಾರಿಕೆ ಮತ್ತು ಕೈತೋಟದ ತ್ಯಾಜ್ಯಗಳು ನಮಗೆ ಹೇರಳವಾಗಿ ಸಿಗುತ್ತಿರುತ್ತದೆ. ಇದನ್ನು ಸಮರ್ಪವಾಗಿ ಬಳಸಿಕೊಳ್ಳಲು ಎರೆಹುಳ ಗೊಬ್ಬರವನ್ನು ತಯಾರಿಸುವ ಘಟಕವನ್ನು ನಾವು ಸ್ಥಾಪಿಸಬೇಕಾಗುತ್ತದೆ. ಇದನ್ನು ಸ್ಥಾಪನೆ ಮಾಡಲು 10 ಅಡಿ ಉದ್ದ, 3-4 ಅಡಿ ಅಗಲ, 1.5-2 ಅಡಿ ಆಳದ ಗುಂಡಿಯಲ್ಲಿ ನಾವು ಸುಮಾರು 10-12 ಟನ್ ಗೊಬ್ಬರವನ್ನು ಉತ್ಪಾದನೆ ಮಾಡಬಹುದು. ಈ ಗೊಬ್ಬರವನ್ನು ಕೃಷಿ, ತೋಟಗಾರಿಕೆ, ಪೌಷ್ಟಿಕತೆ ತೋಟ, ಸಾವಯವ ಗೊಬ್ಬರವಾಗಿ ಬಳಸಬಹುದು ಹಾಗೂ ಇದನ್ನು ಮಾರಾಟ ಮಾಡಿಯೂ ಹೆಚ್ಚಿನ ಆದಾಯವನ್ನು ನಾವು ಪಡೆಯಬಹುದು. ಈ ಸಮಗ್ರ ಕೃಷಿ ಪದ್ಧತಿಯ ಅನುಕೂಲಗಳ ಬಗ್ಗೆ ಒಂದಷ್ಟು ವಿವರ ನೀವು ಹೇಳಿದರೆ ಇದು ಅನುಕೂಲಗಳು ಯಾವ್ಯಾವ ಅಂತ ತಿಳಿಸಿ. ವಿವಿಧ ಕೃಷಿ ಚಟುವಟಿಕೆಗಳು ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಾವು ಈಗ ಸವಿಸ್ತಾರವಾಗಿ ಹೇಳಿದ್ವಿ. ಇದರ ಅನುಕೂಲಗಳು ಏನೇನೆಂದರೆ, ಇದು ಸಮಯ ಮತ್ತು ಭೂಮಿಯ ಉಳಿಸಿ ಒಂದು ನಿರ್ದಿಷ್ಟ ಪ್ರದೇಶದ ಆದಾಯವನ್ನು ಹೆಚ್ಚಿಸುವಲ್ಲಿ ಸಹಾಯವಾಗುತ್ತದೆ. ವಿವಿಧ ಉತ್ಪಾದನೆಗಳನ್ನು ಒಂದೇ ಪ್ರದೇಶದಲ್ಲಿ ಉತ್ಪಾದಿಸಬಹುದು. ಈ ಪದ್ಧತಿಯಲ್ಲಿ ಉಪಯೋಗಿಸುವ ಸಾವಯವ ಗೊಬ್ಬರ, ಬೆಳೆ ಪರಿವರ್ತನೆ, ಒದಿಕೆ ಬೆಳೆ ಮುಂತಾದವುಗಳು ಮಣ್ಣಿನ ಭೌತಿಕ ಮತ್ತು ರಾಸಾಯನಿಕ ಗುಣವನ್ನು